ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಸಿಡಿಲು ಉತ್ಪತ್ತಿಯಾಗುವಂಥ ಕ್ರಿಯೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ? ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಇದು ಸಿಡಿಲು ಆಗಿರ್ಬೋದು, ಗುಡುಗು ಮತ್ತು ಮಿಂಚು ಅಂತ ನಾವೇನು ಕರಿತೀವಿ, ಇವು ಹವಾಮಾನದಲ್ಲಿ ಆಗುವಂತಹ ಘಟನೆಗಳು, ನೈಸರ್ಗಿಕ ಘಟನೆಗಳು. ಇವು ಮುಖ್ಯವಾಗಿ ನಮಗೆ ಯಾವ ಕಾಲದಲ್ಲಿ ಆಗ್ತಾವ ಅಂತ ನೋಡಿದರೆ, ನಾವು ಮಳೆಗಾಲದಲ್ಲಿ ಹೆಚ್ಚಿನ ಇವು ಸಂಭವಿಸ್ತವೆ. ಅದರಲ್ಲೂ ಮುಂಗಾರು ಪೂರ್ವ ಅಂತ ನಾವೇನು ಕರಿತೀವಿ, ಮಾರ್ಚಿಂದ ಮೇ ತಿಂಗಳವರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಅವಘಡಗಳು ನಡೀತವೆ. ಸೊ ಇವು ಯಾವ ರೀತಿಯಲ್ಲಿ ಆಗ್ತಾವ ಅಂತ ನೋಡಿದಾಗ, ನಾವು ಈ ಮೋಡಗಳ ಚಲನೆ ಏನಿರ್ತದೆ ಅದು ನಮಗೆ ಸುಮಾರು 2-3 ಕಿಲೋಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ಟೈಮಲ್ಲಿ ಅಲ್ಲಿ ಬಹಳ ಟೆಂಪರೇಚರ್ಸ್ ಬಹಳ ಕಡಿಮೆ ಇರ್ತವೆ, ಉಷ್ಣಾಂಶ ಬಹಳ ಕಡಿಮೆ ಇರೋದ್ರಿಂದ ಮೋಡಗಳಲ್ಲಿರ್ತಕ್ಕಂಥ ತೇವಾಂಶ ಅದು ಆಲ್ಮೋಸ್ಟ್ ನಮಗೆ ಮಂಜುಗಡ್ಡೆ ಅಂತ ಕರಿತೀವಲ್ಲ ಆ ಥರ ಗಡ್ಡೆಗಳಾಗಿರ್ತದೆ. ಅದು ಗಾಳಿ, ಹೆಚ್ಚಿನ ಗಾಳಿ ಬಂದಾಗ ಇವು ಮೇಲೆ ಕೆಳಗಡೆ ಮಂಜುಗಡ್ಡೆಯ ಏನು ಕಣಗಳಿರ್ತವೆ ಅವು ಮೂವ್ಮೆಂಟ್ಸ್ ಆದಾಗ ಫ್ರಿಕ್ಷನ್ ಆಗ್ತದೆ, ಒಂದಕ್ಕೊಂದಕ್ಕೂ ಡಿಕ್ಕಿ ಹೊಡ್ಕೊಂಡು ಈ ಸೌಂಡ್ ಬರ್ತದೆ ಕೆಲವು ಟೈಮಲ್ಲಿ. ಈ ಸೌಂಡ್ ಬರಬೇಕಾದ್ರೆ ಇದರಲ್ಲಿ ಮುಖ್ಯವಾಗಿ ಎರಡು, ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಲು, ಒಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಲು ಉತ್ಪತ್ತಿ ಆಗ್ತದೆ. ಈ ಏನು ಗುಡುಗು ಸಿಡಿಲು ಇದೆ, ಈ ಸಿಡಿಲು ಮುಖ್ಯವಾಗಿ ಮೂರು ಭಾಗಗಳಲ್ಲಾಗಿ ಕಾಣಿಸ್ಕೊಂತದೆ. ಒಂದೊಂದ್ಸಲ ಒಂದೇ ಮೋಡದಲ್ಲಿ ಕೆಳಗೆ ಮೇಲೆ ಆಗ್ತದೆ, ಅದಕ್ಕೆ ಬಿಟ್ವೀನ್ ಕ್ಲೌಡ್ ಅಂತ ಕರಿತೀವಿ. ಮೋಡದ ಮಧ್ಯದಲ್ಲೇ ಆಗ್ತದೆ, ಮೋಡಗಳ ನಡುವೆ ಆಗ್ತದೆ. ಅದರಲ್ಲಿ ಪಾಸಿಟಿವ್ ಏನು ಇವಿರ್ತವೆ ಕಣಗಳು, ಅವು ಬಹಳ ಲೈಟ್ ಆಗಿರೋದ್ರಿಂದ ಮೇಲೆ ಮೂವ್ ಆಗ್ತವೆ. ನೆಗೆಟಿವ್ ಕಣಗಳು ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದ್ರಿಂದ ಕೆಳಗಡೆ ಮೂವ್ ಆಗ್ತದೆ. ಇದು ಮೋಡದಲ್ಲಿ ಆಗಿರತಕ್ಕಂತ ಒಂದು ಕ್ರಿಯೆ. ಎರಡು ಮೋಡಗಳಿಗೆ ಅಲ್ಲಿ ಕ್ರಿಯೆ ಆಗ್ತದೆ, ಇಂಟರ್ ಕ್ಲೌಡ್ ಲೈಟ್ನಿಂಗ್ ಅಂತ ಕರಿತೀವಿ. ಇವೆರಡಕ್ಕೂ ಘರ್ಷಣೆ ಆದಾಗ ಗುಡುಗು ಆಗ್ತದೆ, ಇದೇ ತರ ಮಿಂಚು ಸಹ ಉತ್ಪತ್ತಿ ಆಗ್ತದೆ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ಮೋಡಕ್ಕೆ ಮತ್ತೆ ಭೂಮಿಗೆ ಇವೆರಡು ಏನಿದೆ, ಮೋಡದಲ್ಲಿ ಆಗಿ ಮತ್ತೆ ಭೂಮಿಗೆ ಬರುವಂತದ್ದು ಏನಿರ್ತದೆ ಲೈಟ್ನಿಂಗ್ ಮಿಂಚು, ಅದು ಬಹಳ ಅಪಾಯಕಾರಿಯಾದ ಒಂದು ಘಟನೆ. ನಮ್ಗೆ ಮೋಡದಲ್ಲಿ ಆಗ್ತಕ್ಕಂಥದ್ದು ನಮ್ಗೆ ಸೌಂಡ್ ಕೇಳಿಸುತ್ತೆ, ಬೆಳಕು ಕಾಣಿಸುತ್ತೆ, ಆದ್ರೆ ಈ ಮೋಡದಿಂದ ಭೂಮಿಗೆ ಏನ್ ಬರ್ತದೆ ಕ್ಲೌಡ್ ಟು ಗ್ರೌಂಡ್ ಅಂತ ಕರಿತೀವಿ, ಇದು ಬಹಳ ಅಪಾಯಕಾರಿ. ಅಂದ್ರೆ ಒಂದು ಪ್ರವಾಹ ಏನ್ ಬರುತ್ತೆ ಅದು, ಹೌದು, ಇದರಲ್ಲಿ ಗಮನಿಸಿರ್ಬೋದು ಆ ಲೈಟ್ ಅಂತ ಏನ್ ಬರ್ತದೆ ಅದು ಸುಮಾರು 20,000 amps ಇಂದ 30,000 amps ವರ್ಗೂ ಅದರಲ್ಲಿ ಶಕ್ತಿ ಇರ್ತದೆ. ಅದನ್ನ ನಾವು ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಪ್ಲಸ್ ಟೆಂಪರೇಚರ್ ನೀವು ಏನ್ ಉಷ್ಣಾಂಶನ್ನ ನೋಡಿದಾಗ ನಮ್ಗೆ ಸೂರ್ಯನ ಉಷ್ಣಾಂಶ ಏನಿದೆ ಸೂರ್ಯನ ಭಾಗದಲ್ಲಿ, ಆ ಉಷ್ಣಾಂಶಕ್ಕಿಂತ 3 times ಜಾಸ್ತಿ ಇರ್ತದೆ. ಅಂದ್ರೆ ಸುಮಾರು 15,000 to 20,000 degrees ಟೆಂಪರೇಚರ್ ಅಲ್ಲಿರ್ತದೆ, ಡಿಗ್ರಿ ಸೆಲ್ಸಿಯಸ್ನಷ್ಟು ಇರ್ತದೆ. ಸೊ ಇದು ಯಾವ ಮಟ್ಟದಲ್ಲಿ ನಮ್ಗೆ ತಗಲಿದ್ರು ಸಹ ಸುಟ್ಟು ಅಲ್ಲಿ ಯಾವುದೇ ಆಬ್ಜೆಕ್ಟಿವ್ ಬಂದ್ರು, ಮರಗಳಿಗೆ ಹೊಡೆದ್ರು, ಯಾವುದೇ ನಮ್ಮ ಜೀವಾನಿಗೆ ಇದಾದ್ರು ಸುಟ್ಟೋಗುವ ಎಲ್ಲಾ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಅಲ್ಲಿ ಉಷ್ಣಾಂಶನೂ ಜಾಸ್ತಿ ಇರುತ್ತೆ, ಹೌದು, ಜೊತೆಗೆ ವಿದ್ಯುತ್ ಪ್ರವಾಹನೂ ಜಾಸ್ತಿ ಇರುತ್ತೆ. ಇಷ್ಟರ ಮಟ್ಟಿಗೆ ಇದು ಸಾಕಷ್ಟು ಅಪಾಯಕಾರಿ ಅಂತ ನಾವು ಅಪಾಯಕಾರಿ. ಅದರಲ್ಲೂ ನಮ್ಮ ಪ್ರಪಂಚದಲ್ಲಿ ನೋಡಿದಾಗ ಪ್ರತಿ ವರ್ಷ ಸುಮಾರು 2 lakh ಸಿಡಿಲಿಗೆ ಸಾಯ್ತಾರೆ. ನಮ್ಮ ದೇಶದಲ್ಲಿ ಬಂದ್ರೆ ನೀವು ಸುಮಾರು 1,750 to 2,000 ನಮ್ಮ ಸಿಡಿಲಿಗೆ ಸುತ್ತಾಕ್ತಾರೆ. ನಮ್ಮ ರಾಜ್ಯಕ್ಕೆ ಬಂದ್ರೆ ಸುಮಾರು ಸರಾಸರಿ 100 ನಮ್ಮಲ್ಲಿ ಮೃತಪಡ್ತಾ ಇರೋದನ್ನ ಕಾಣ್ತಾ ಇದೀವಿ. ಇದು ಈ ಸಂಖ್ಯೆ ಏನಿದೆ, ನಮ್ಮ ರಾಜ್ಯದ ಸಂಖ್ಯೆ ನೋಡಿದಾಗ ವಿಕೋಪಗಳು ಜಾಸ್ತಿ ಆಗೋದಿಲ್ಲ ನಮ್ಮ ರಾಜ್ಯದಲ್ಲಿ. ಮ್ಯಾಕ್ಸಿಮಮ್ ಸಾಯೋರು ನಮ್ಗೆ ವರ್ಷ ನೋಡಿದಾಗ ನಿಮ್ಗೆ ಈ ಸಿಡಿಲಿನಿಂದ ಸಾಯೋ ಜನಗಳೇ ಜಾಸ್ತಿ ನಮ್ಮ ರಾಜ್ಯದಲ್ಲಿ. ತಾವು ಈ ಬಗ್ಗೆ ಹೇಳುವಾಗ ಒಂದು ಆಸಕ್ತಿದಾಯಕ ವಿಷಯವನ್ನು ಹೇಳಿದ್ರಿ, ಈ ಸಿಡಿಲು ಗುಡುಗು ಮತ್ತು ಈ ಎಲ್ಲ ಮಿಂಚು ಇದು ಜಾಸ್ತಿ ಆಗೋದು ಈ ಮಾರ್ಚ್ ಏಪ್ರಿಲ್ ಮತ್ತೆ ಮೇ ತಿಂಗಳಿನಲ್ಲಿ. ಇದಕ್ಕೆ ಏನ್ ಕಾರಣ ಇರಬಹುದು ಅಂತಿದೆ? ಯಾಕಂದ್ರೆ ನಮ್ಗೆ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಮಳೆ ಏನು ಬರ್ತದೆ ನಮ್ಗೆ, ಇದು ಹೆಚ್ಚಿನ ಪ್ರಮಾಣದ ಮಳೆ ಬರಲ್ಲ. ಈ ಮಾನ್ಸೂನಲ್ ಆಕ್ಟಿವಿಟಿ ಅಂತ ಕರೆಯೋದಿಲ್ಲ ಇದಕ್ಕೆ, ಇದು ಬಿಸಿಲಿನಿಂದ ಕನ್ವೆಕ್ಟಿವ್ ಕ್ಲೌಡ್ಸ್ ಫಾರ್ಮ್ ಆಗಿ ಬರ್ತಕ್ಕಂಥ ಮಳೆ. ಈ ಕನ್ವೆಕ್ಟಿವ್ ಕ್ಲೌಡ್ಸ್ ಯಾವ ತರ ಅಂದ್ರೆ ಭೂಮಿ ಮೇಲಿಂದ ಹಿಡಿದು ಮೋಡದವರೆಗೂ ಅದು ನಿಂತ್ಕೊಂತದೆ, ಕಂಪ್ಲೀಟ್ ಅಷ್ಟೊಂದು ಹೈಟ್ಗೆ ಡೆವಲಪ್ ಆಗ್ತದೆ ಅದು. ಆದ್ರೆ ನಮ್ಗೆ ಮಾನ್ಸೂನ್ ಅಲ್ಲಿ ಬರ್ತಕ್ಕಂಥ ಏನು ಮಳೆಗಾಲದಲ್ಲಿ ಬರ್ತಕ್ಕಂಥ ಮೋಡಗಳು ಏನಿದೆ ಆ ತರ ಇರೋದಿಲ್ಲ, ವ್ಯಾಪಕವಾಗಿರ್ತದೆ. ಇಲ್ಲಿ ಕೇವಲ ಐಸೋಲೇಟೆಡ್ ಅಂತ ಕರಿತೀವಿ, ಬರೀ ಕೇವಲ ಅಲ್ಲಲ್ಲಿ ಕೆಲವೇ ಭಾಗಗಳಲ್ಲಿ ಮಾತ್ರ ಇದು ಸೀಮಿತವಾಗಿರ್ತದೆ. ಹಾಗಾಗಿ ಇದು ಮುಖ್ಯವಾಗಿ ಬಿಸಿಯಿಂದನೇ, ಬಿಸಿ ಹೌದು, ಬೇಸಿಗೆಯಿಂದ ಏನು ಉತ್ಪತ್ತಿ ಆಗ್ತವೆ ಮೋಡಗಳು ಆ ಟೈಮಲ್ಲಿ ಸಡನ್ ಆಗಿ ಕೂಲ್ ಆಗ್ತದೆ. ಸಡನ್ ಆಗಿ ಕೂಲ್ ಆದಾಗ ಈ ಐಸ್ ಪಾರ್ಟಿಕಲ್ಸ್ ಜನರೇಟ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಗುಡುಗು ಮತ್ತು ಸಿಡಿಲು ಹೇಗೆ ನಮಗೆ ಅಪಾಯಕಾರಿ ಅಂತೀರಿ? ನಾನು ಈಗಾಗಲೇ ಹೇಳಿದಂಗೆ ಸಾಕಷ್ಟು ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರವಾಹ ಆಗಿರ್ಬೋದು ಅಥವಾ ಶಾಖ ಆಗಿರ್ಬೋದು ಅತಿ ಹೆಚ್ಚಾಗಿರ್ತದೆ. ಕ್ರಿಸ್ತಂಗೆ ಸುಮಾರು 15,000-20,000 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಉಷ್ಣಾಂಶ ಬಹಳ ಹೆಚ್ಚು. ನಮ್ಗೆ ಸೂರ್ಯನ ಪಕ್ಕದಲ್ಲೇ ಹೋಗಿ ನಿಂತ್ಕೊಂಡ್ರು ಅದು ಇದು ಇಷ್ಟು ಇರೋದಿಲ್ಲ. ಸೂರ್ಯನ ಪಕ್ಕದಲ್ಲಿ ನಿಂತ್ಕೊಂಡು ಏನು ಉಷ್ಣಾಂಶ ಇರ್ತದೆ ಅದಕ್ಕಿಂತ 3 ಜಾಸ್ತಿ ಇರ್ತದೆ. 40 ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೆ ನಮ್ಗೆ ಈಗ 40 ಡಿಗ್ರಿ, ನಾವು 37 ಡಿಗ್ರಿ ಟೆಂಪರೇಚರ್ ಬೆಂಗಳೂರಲ್ಲಿ ಇವತ್ತಿದೆ, 36 ಡಿಗ್ರಿ ಇದೆ, ಅದನ್ನೇ ತಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಅದನ್ನೇನು ಊಹಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಅದರಿಂದ ಆಗಿರ್ತಕ್ಕಂಥ ಅನಾಹುತಗಳಿಗೆ ಸಾಕಷ್ಟು ಆಸ್ತಿ ಪಾಸ್ತಿಗೆ ಪ್ರಾಣಹಾನಿ ಉಂಟಾಗುತ್ತೆ. ಎಲ್ಲ ಪ್ರಾಣ ಯಾವುದೇ ಆಸ್ತಿ ಇವಾಗ ಮರ ಗಿಡ ಆಗಿರ್ಬೋದು, ಈ ನಮ್ಮ ಎಸ್ಪೆಷಲಿ ಅರಣ್ಯ ಪ್ರದೇಶಗಳೆಲ್ಲ ಆಗಿರ್ಬೋದು, ಗುಡ್ಡಗಾಡುಗಳೆಲ್ಲ ಆಗಿರ್ಬೋದು, ಇವೆಲ್ಲಕ್ಕೂ ಬಹಳ ಇದು ನಷ್ಟ ಉಂಟಾಗುವಂತಹ ಒಂದು ವಿಕೋಪ ಇದು. ಅಂದ್ರೆ ಇದರಿಂದ ಕಾಡಿನ ಬೆಂಕಿಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೌದು, ಕಾಡಿನ ಬೆಂಕಿಗಳು ಸಹ ಉತ್ಪತ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮರಗಳೆಲ್ಲ ಅಯ್ಯೋ, ಒಂದ್ಸಲ ಒಂದು ಮರಕ್ಕೆ ಬೆಂಕಿ ಹತ್ಕೊಂಡ್ರೆ ಉಳಿದ ಮರಗಳು ಎಲ್ಲ ಆಟೋಮೆಟಿಕ್ ಆಗಿ ಸುಟ್ಟೋಗ್ತದೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಜನರಲ್ಲಿ ನಮ್ಗೆ ಮಳೆ ಜಾಸ್ತಿ ಇರೋದಿಲ್ಲ, ಅಂತ ಟೈಮಲ್ಲಿ ಅರಣ್ಯಗಳು ಒಣಗೋಗಿರ್ತವೆ, ಎಲ್ಲ ಹುಲ್ಲುಗಳೆಲ್ಲ ಒಣಗಿರ್ತವೆ, ಅಂತ ಟೈಮಲ್ಲಿ ಇಂಥ ಅನಾಹುತಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ, ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಬೇಕಾಗಿರುವಂತಹ ವಿಷಯ ಅಂದ್ರೆ ಈ ಸಿಡಿಲು ಬಡಿತದ ಬಗ್ಗೆ ಮುನ್ಸೂಚನೆ. ಹೌದು, ಇದು ಸಾಧ್ಯನೇ? ಅದ್ರ ಬಗ್ಗೆ ಈ ನಿಮ್ಮ ಈ ಒಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಇದೆಯಲ್ಲ, ಇಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತೀರಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಮಿಂದ. ಮೊದಲು ನಮಗೆ 3-4 ವರ್ಷಗಳ ಹಿಂದೆ ನಮಗೆ ಇದು ತಗೊಂಡಾಗ ಎಲ್ಲೆಲ್ಲಿ ರಡಾರ್ಸ್ ಅಂತ ಇತ್ತು ಅಲ್ಲಿ ಮಾತ್ರ ಸಿಡಿಲಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಡುವಂತ ಒಂದು ಪದ್ಧತಿ ಇತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಈ ವೆದರ್ ರಡಾರ್ಸ್ ಅಂತ ಏನ್ ಕರಿತೀವಿ ಅದಿಲ್ಲ. ಸೊ ಅದರಿಂದ ನಮ್ಮ ರಾಜ್ಯದಲ್ಲಿ ಈ ಸಿಡಿಲಿನ ಬಗ್ಗೆ ಮುನ್ಸೂಚನೆ ಕೊಡುವಂತಹ ಒಂದು ಯಾವುದೇ ಪ್ರಯೋಗ ಇದ್ದಿಲ್ಲ. ಈಗಲೂ ದೇಶದ ಹಲವು ಭಾಗಗಳಲ್ಲಿ ಇದಿಲ್ಲ. ಆದರೆ ನಾವು ಕಳೆದ ಸಾಲಿನಲ್ಲಿ ಅಂದ್ರೆ 18ನೇ ಸಾಲಿನಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಇದೆಲ್ಲ ಸಾವು ನೋವುಗಳೆಲ್ಲ ನೋಡಿದ್ಮೇಲೆ ಏನಾದರೂ ಮಾಡಿ ಮುನ್ಸೂಚನೆ ಕೊಡುವ ಎಲ್ಲ ವ್ಯವಸ್ಥೆ ಮಾಡಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಇಷ್ಟು ಜನ ಸಾಯ್ತಾ ಇದ್ದಾರೆ ಇದರಿಂದ ಅಂತ ಅಂದ್ಕೊಂಡು ನಾವು ಅಮೆರಿಕದಲ್ಲಿ ಒಂದು ಹರ್ತ್ ನೆಟ್ವರ್ಕ್ ಅಂತ ಒಂದು ಕಂಪನಿ, ದೊಡ್ಡ ಕಂಪನಿ, ವರ್ಲ್ಡ್ ವೈಡ್ ನೋಡಿದಾಗ ನೀವು ಪ್ರಪಂಚದ ಎಲ್ಲಾ ಕಡೆ ಅವರೇ ಹಾಕಿದ್ದಾರೆ ಈ ಸೆನ್ಸರ್ಸ್ ಹಾಕಿದ್ದಾರೆ. ಈ ಸೆನ್ಸರ್ಸ್ ನ ಯಾಕೆ ಹಾಕಬಾರ್ದು ಅನ್ನೋದ್ರ ಬಗ್ಗೆ ನಾನು ಸಿಂಗಾಪುರ್ಗೆ ಒಂದ್ಸಲ ಹೋದಾಗ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿದ್ದೆ. ಅವ್ರನ್ನ ನಮ್ಮ ಆಫೀಸ್ಗೆ ಕರೆದಾಗ ಅವರು ಬಂದು ಇಲ್ಲಿ ಈ ಯಾವ ತರ ಇದನ್ನ ಅಳವಡಿಸಬಹುದು ಈ ಸೆನ್ಸರ್ಗಳನ್ನ, ಅಲ್ಲಿಂದ ಯಾವ ತರ ನಮ್ಗೆ ಮುನ್ಸೂಚನೆ ಬರ್ತದೆ, ಅದನ್ನ ನೀವು ಯಾವ ತರ ಡಿಸಿಮಿನೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಸಭೆ ನಡೆಸಿ, ಸರ್ಕಾರದ ಮಟ್ಟದಲ್ಲೂ ಸಹ ಸಭೆ ನಡೆಸಿ ನಾವು ಈಗಾಗಲೇ ಕಳೆದ ಒಂದು ವರ್ಷದ ಹಿಂದೆ ಈ ಸೆನ್ಸರ್ಗಳು ಹಾಕ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ವಿ. ಸೆನ್ಸರ್ಗಳು ನಾವು ಹಾಕಿಲ್ಲ, ಅವ್ರು ಹಾಕಿ ನಮಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಸೊ ಈ ಮಾಹಿತಿ ಯಾವ ತರ ಇರ್ತದೆ ಅಂದ್ರೆ ನಿಮ್ಗೆ 3/4 ಗಂಟೆಯಿಂದ 1/4 ಗಂಟೆ ಮೊದಲನೇ ಯಾವ ಭಾಗದಲ್ಲಿ ಸಿಡಿಲು ಹೊಡೆಯುವ ಸಾಧ್ಯತೆ ಇದೆ ಅನ್ನೋದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. 1/4 ಗಂಟೆಯಿಂದ 3/4 ಗಂಟೆ ಮೊದಲು ಎಸ್ಪೆಷಲಿ ನಮ್ಗೆ ಕ್ಲೌಡ್ ಅಂತ ಏನ್ ಕರಿತೀವಿ, ಮೋಡದಲ್ಲಿ ಆಗುವಂತಹ ಏನು ಈ ನಮ್ಮ ಸಿಡಿಲು ಇರ್ತವೆ ಅವನ್ನ ಬೇಗನೆ ಕಂಡುಹಿಡಿತದೆ. ಬೇಗನೆ ಕಂಡುಹಿಡಿದು ಅದು ಯಾವಾಗ್ಲೂ ಅಷ್ಟೇ, ಮೋಡದಲ್ಲಿ 1,000 ಮೋಡಕ್ಕೂ ಮೋಡದಲ್ಲಿ ಮತ್ತೆ ಮೋಡದಿಂದ ಮೋಡಕ್ಕೆ 1,000 ಸಿಡಿಲುಗಳು ಜನರೇಟ್ ಆದ್ರೂ ಗ್ರೌಂಡ್ಗೆ ಬರೋ ಅಂತವು ಕೇವಲ 10% ಮಾತ್ರ ನಮ್ಗೆ ಗ್ರೌಂಡ್ಗೆ ಬಂದು ಅವು ಡೇಂಜರಸ್ ನಮ್ಗೆ. ಸೊ ಇವನ್ನೆಲ್ಲ ಈಗಾಗಲೇ ನಾವು ಕಳೆದ 1 ವರ್ಷದಿಂದ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಮೊದಲೇನೆ ನಮಗೆ ಇನ್ಫಾರ್ಮೇಶನ್ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇನ್ಫಾರ್ಮೇಶನ್ ಬಹಳ ಚೆನ್ನಾಗಿದೆ. ಯಾವ ಭಾಗದಲ್ಲಿ ನೀವು ಇಂತ ಕುಂತಿರೋ ಕಡೆಯಿಂದಾನೇ ನೋಡಬಹುದು ನಮ್ಮ ರಾಜ್ಯದ ಯಾವ ಭಾಗದಲ್ಲಿ ಇವಾಗ ಸಿಡಿಲು ಹೊಡಿತಾ ಇದೆ ಅಂತ ಗೊತ್ತಾಗ್ತದೆ. ಆದ್ರೆ ಈ ಇನ್ಫಾರ್ಮೇಶನ್ ನಮ್ಗೆ ಏನ್ ಬರ್ತದೆ, ಬಂದಿದ್ದ ಮಾಹಿತಿಯನ್ನ ಜನಸಾಮಾನ್ಯರಿಗೆ ತಲುಪಿಸೋದೇನಿದೆ ಬಹಳ ಸವಾಲಿನ ಕೆಲಸ. ಅದರಲ್ಲೂ ಏಕಂದ್ರೆ ಇದೆಲ್ಲ ಜನಸಾಮಾನ್ಯರು ಅಂದ್ರೆ ನಾವು ಇದಕ್ಕೆ ತೀವ್ರವಾಗಿ ತುತ್ತಾಗುವಂತಹ ಜನಗಳು ರೈತರು ಮತ್ತು ನಮ್ಮ ಪಶುಪಾಲಕರು ಇವರು. ಸೊ ಇವ್ರ ಹತ್ರ ಕೆಲವು ಟೈಮಲ್ಲಿ ಮೊಬೈಲ್ಸ್ ಇದ್ರೂ ಇರ್ಬೋದು, ಇದ್ರೂ ನೋಡ್ಕೊಳ್ಳೋದಿಲ್ಲ. ನಮ್ಮ ಮೆಸೇಜಸ್ ಹೋದ್ರು ಅವ್ರು ಗಮನಿಸೋದಿಲ್ಲ. ಅದು ನೆಟ್ವರ್ಕ್ ಇರೋ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಸೊ ಇದರಿಂದ ನಾವ್ ಏನ್ ಮಾಡಿದ್ವಿ, ಮುಖ್ಯವಾಗಿ ಏನಾದ್ರೂ ಇದನ್ನ ತಲುಪಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಖ್ಯವಾಗಿ ಒಂದು ಆಪ್ ಡೆವಲಪ್ ಮಾಡಿದೀವಿ. ಸಿಡಿಲು ಆಪ್ ಅಂತಾನೆ ಕೊಟ್ಟಿದೀವಿ. ಮೊಬೈಲ್ ಆಪ್, ಮೊಬೈಲ್ ಸಿಡಿಲು ಮೊಬೈಲ್ ಆಪ್ ಇದೆ. ಇದು ಎಲ್ಲಾರು ಆಂಡ್ರಾಯ್ಡ್ ಫೋನ್ಸ್ ಯಾರ್ಯಾರ ಹತ್ರ ಇರ್ತದೆ ಅವ್ರೆಲ್ಲನೂ ದಯವಿಟ್ಟು ಇದನ್ನ ಡೌನ್ಲೋಡ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಗೂಗಲ್ ಪ್ಲೇ ಸ್ಟೋರ್ ಅಂತ ಏನಿರ್ತದೆ ಅಲ್ಲಿ ಹೋದ್ರೆ ನಿಮ್ಗೆ ಸಿಡಿಲು ಅಂತ ಬರ್ತದೆ. ನೀವು ಒಂದು ಸಲ ರಿಜಿಸ್ಟರ್ ಆಗ್ಬಿಟ್ರೆ ಸಾಕು, ನಿಮ್ಗೆ ಯಾವುದೇ ಇದಕ್ಕೆ ಚಾರ್ಜಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಸುಮ್ಮನೆ ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು ಅಂದ್ರೂ ಸಹ, ಮಳೆ ಬರುವ ಸೂಚನೆಗಳು ಇದಾವೆ ಅಂದ್ರೂ ಸಹ, ನೀವು ಆ ಸಿಡಿಲು ಆಪ್ ಓಪನ್ ಮಾಡಿಕೊಂಡ್ರೆ ನಿಮ್ಮ ಭಾಗದಲ್ಲಿ ಸಿಡಿಲು ಒಡೆಯುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಬರ್ತದೆ. ಪ್ಲಸ್ ಅಲ್ಲಿ ಮೂರು ಸರ್ಕಲ್ಸ್ ಬರ್ತವೆ. ನೀವು ಸಿಡಿಲು ಬಡಿಯುವ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದರೆ ನೀವು ಏನು ಮಾಡಬೇಕು, ಏನ್ ಮಾಡಬಾರದು ಅನ್ನೋದು ಸಹ ನಿಮಗೆ ಸೂಚನೆಗಳು ಕೊಡ್ತದೆ. ಇನ್ ಕೇಸ್ 5 ಕಿಲೋಮೀಟರ್ ಒಂದು ರಿಂಗ್ ಇರ್ತದೆ, 15 ಕಿಲೋಮೀಟರ್ದು ಒಂದು ರಿಂಗ್ ಇರ್ತದೆ. ಸೊ 5 ಕಿಲೋಮೀಟರ್ ಅಲ್ಲಿ ಇದ್ದು ನೀವು ಈ ಕಡೆ 1 ಕಿಲೋಮೀಟರ್ ರಿಂಗ್ ಒಳಗಡೆ ಬರೋದು ಆ ಚಾನ್ಸಸ್ ಇದ್ದಾಗ ನೀವು ದಯವಿಟ್ಟು ಆ ಕಡೆ ಹೋಗಬೇಡಿ, ಸ್ವಲ್ಪ ಬಿಟ್ಟು ಹೋಗಿ ಅನ್ನೋದನ್ನ ಸೂಚನೆ ಸಹ ಕೊಡ್ತದೆ ಈ ಒಂದು ಆಪ್ ಮೂಲಕ. ಇದು ಆಪ್ ಮೂಲಕ ಆದ್ರೆ ಆಪ್ ಇಲ್ದವ್ರು ಏನ್ ಮಾಡ್ಬೇಕು, ಅದು ಪ್ರಶ್ನೆ, ದೊಡ್ಡ ಇದು ಪ್ರಶ್ನೆ. ಯಾಕಂದ್ರೆ ಬಹಳಷ್ಟು ಜನ ಹತ್ರ ಈ ಸ್ಮಾರ್ಟ್ ಫೋನ್ಗಳಿಲ್ಲ, ಈ ಸ್ಮಾರ್ಟ್ ಫೋನ್ ಇರೋದಿಲ್ಲ. ಅದಕ್ಕೆ ಏನ್ ಮಾಡಿದೀವಿ, ನಮ್ಮ ರಾಜ್ಯದಲ್ಲಿ ವಿವಿಧ ಉದ್ದೇಶಗಳಿಗೆ ಕಲೆಕ್ಟ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಸ್ ನಮ್ಮ ಕೇಂದ್ರದಲ್ಲಿ ಸುಮಾರು 30 ಲಕ್ಷ ಫೋನ್ ನಂಬರ್ಸ್ ಇದಾವೆ. ಅದನ್ನ ನಾವು ಕಸ್ಟಮೈಸೇಷನ್ ಮಾಡಿದೀವಿ. ಅಂದ್ರೆ ಕಸ್ಟಮೈಸೇಷನ್ ಅಂದ್ರೆ ಈ ಮೊಬೈಲ್ ನಂಬರ್ ಯಾವ ಊರಿಗೆ ಸೇರಿದ್ದು ಅನ್ನೋದು ನಮ್ಗೆ ಗೊತ್ತಿದೆ. ಸೊ ನನಗೆ ಈ ಹಳ್ಳಿ ಹತ್ರ ಇವಾಗ ನಮ್ಗೆ ಸಿಡಿಲು ಹೊಡೆಯುವ ಸಾಧ್ಯತೆ ಇದೆ ಅಂದ ತಕ್ಷಣನೆ ಆ ಹಳ್ಳಿದು ಎಷ್ಟು ಮೊಬೈಲ್ ನಂಬರ್ಸ್ ಇದೆ ಎಲ್ಲರಿಗೂ ಮೆಸೇಜ್ ಕೊಡ್ತೀವಿ. ಒಬ್ಬರಾದ್ರೂ ಹೇಳ್ಬೋದು ಬೇರೆಯವರಿಗೆ. ಸುಮಾರು ಒಂದೊಂದು ಹಳ್ಳಿಗೆ 100 ಮೊಬೈಲ್ ನಂಬರ್ಸ್ ನಮ್ಮ ಹತ್ರ ಇದಾವೆ. ಆಟೋಮೆಟಿಕ್ ಅದೆಲ್ಲನೂ ನಾವು ಯಾವುದೇ ಒಂದು ಇದಕ್ಕೆ ಟೈಮ್ ತಗೊಳ್ಳೋದಿಲ್ಲ. ವಿತಿನ್ 5 ಸೆಕೆಂಡ್ಸ್ ಅಲ್ಲಿ ಎಲ್ಲ ಆಟೋಮೇಷನ್ ಮಾಡಿದೀವಿ. ಈ ಇನ್ಫಾರ್ಮೇಶನ್ ಬರ್ತದೆ, ಇನ್ಫಾರ್ಮೇಶನ್ ಡೆಸ್ಟಿನೇಷನ್ ಹಾಗಂಗೆ ಮಾಡಿದೀವಿ. ಸೊ ಅದು ಒಂದು. ಆದ್ರೆ ಇನ್ನೊಂದು ಕ್ರಿಯೆಯನ್ನು ಮಾಡಿದ್ವಿ ನಾವು. ಏನಾಗ್ತದೆ, PDO ಅಂತ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರಿಗಳಿರ್ತಾರೆ, ಅವ್ರಿಗೆಲ್ಲರಿಗೂ ಇನ್ಫಾರ್ಮೇಶನ್ ಹೋಗಿರ್ತದೆ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ. ನಾವು ಕೆಪಾಸಿಟಿ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆಲ್ಲ ಟ್ರೈನ್ ಮಾಡ್ತಾ ಇದೀವಿ. ಇಂತ ಬಂದಿದ್ದ ಮೆಸೇಜಸ್ ನ ಅವರು ಯಾವ ತರ ಆದಷ್ಟು ನಾವು ಎಲ್ಲರಿಗೂ ತಲುಪ್ಸಕ್ ಆಗದಿದ್ರು ಆದಷ್ಟು ಸ್ವಲ್ಪ ನಮ್ಮ ಜನಗಳಿಗೆ ತಲುಪ್ಸಕ್ಕೆ ಎಲ್ಲ ಇದನ್ನು ಮಾಡ್ತಾ ಇದೀವಿ. ಪ್ಲಸ್ ಇನ್ನೊಂದು ಏನಂದ್ರೆ, ನಮ್ದು ಒಂದು ಕಾಲ್ ಸೆಂಟರ್ ಇದೆ, ಸಹಾಯವಾಣಿ ಇದೆ ನಮ್ಮಲ್ಲಿ, ವರ್ಣಮಿತ್ರ ಸಹಾಯವಾಣಿ ಅಂತ ನಮ್ಮಲ್ಲಿ ಇದೆ. ಸೊ ಈ ವರ್ಣಮಿತ್ರ ಸಹಾಯವಾಣಿಗೆ ನಮ್ಮ ಸಾಫ್ಟ್ವೇರ್ ಯಾವ ತರ ಡೆವಲಪ್ ಮಾಡಿದೀವಿ ಅಂದ್ರೆ, ಯಾವ ಊರಲ್ಲಿ ಸಿಡಿಲು ಆಗ್ತದೋ ಅದು ವರ್ಣಮಿತ್ರ ಕಾಲ್ ಸೆಂಟರ್ ಅಲ್ಲಿ ನಮ್ದೇನು ನಮ್ ಸಿಸ್ಟಮ್ಸ್ ಇರ್ತದೆ ಆ ಸಿಸ್ಟಮ್ ಅಲ್ಲಿ ಕ್ರಾಲ್ ಆಗಕ್ಕೆ ಶುರು ಆಗ್ತದೆ. ಸೊ ಆಟೋಮೆಟಿಕ್ ಅಲ್ಲಿ ಬಂದ್ಬಿಡ್ತದೆ. ಇವತ್ತು ಮಡಿಕೇರಿ ತಾಲೂಕಿನ ಇಂಥ ಗ್ರಾಮ ಪಂಚಾಯತಿಯಲ್ಲಿ ಸಿಡಿಲು ಹೊಡೆಯುವ ಸಾಧ್ಯತೆ ಇದೆ ಅಂತ ಬಂದ ತಕ್ಷಣ ನಮಗೆ ಕಾಲ್ಸ್ ಬರ್ತಾ ಇರ್ತದೆ ಆ ಕಡೆಯಿಂದ. ಸೊ ಇಲ್ಲ ಅಂದ್ರೆ ಕಾಲ್ಸ್ ಬರೆದಿದ್ರು ಸಹ ನಮ್ಮಲ್ಲಿರ್ತಕ್ಕಂತ ಏನ್ ನಮ್ಮ ಹತ್ರ ಮೊಬೈಲ್ ನಂಬರ್ಸ್ ಇದೆ ಅವ್ರಿಗೆ ಸತಿ ಕರೆ ಮಾಡಿ ಹೇಳುವ ಒಂದು ಇದನ್ನು ಸಹ ಒಂದು ಸಿಸ್ಟಮ್ ಮಾಡಿದೀವಿ. ಬಿಕಾಸ್ ಇವಾಗ ಅಷ್ಟೊಂದು ಮಳೆ ಕಡಿಮೆ ಇರೋದ್ರಿಂದ ಜಾಸ್ತಿ ಕರೆಗಳು ಅವ್ರಿಗೂ ಸುಮ್ಮನೆ ಕೂತಿರೋ ಬದಲು ಅಂತದೇನ ಬಂದ್ರೆ ಅವ್ರಿಗೆ ಕರೆ ಮಾಡಿ ಈ ವಿಚಾರ ತಿಳಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಹೇಳಿದೀವಿ. ಇಷ್ಟೆಲ್ಲ ನಾವು ಮುಂಜಾಗ್ರತೆ ಮತ್ತೆ ಮುನ್ಸೂಚನೆ ಕೊಡುವ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಆಗ್ಬೋದು ಅಥವಾ ಸಾರ್ವಜನಿಕರೇ ಆಗ್ಬೋದು, ಈ ಸಿಡಿಲು ಬಳಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನು ಕ್ರಮ ಕೈಗೊಳ್ಳಬಹುದು ಅವ್ರ ಮಟ್ಟದಲ್ಲಿ ಅಂತೇಳಿ? ನಮಗೆ ಬಹಳ ಜನ ಈ ಸಾವಿನ ಸಂಖ್ಯೆಯನ್ನ ನೀವು ನೋಡಿದಾಗ ಜಾಸ್ತಿ ಜನ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಹೊಲಗಳಲ್ಲಿ ಅಥವಾ ಕುರಿ ಕಾಯ್ಲಿಕ್ಕೆ ಹೋಗಿರೋರಾಗಿರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆ ಹೊರಗಡೆ ಇದ್ದಂತವ್ರಿಗೆ ಜಾಸ್ತಿ ಈ ಸಿಡಿಲು ಹೊಡೆಯುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮನೆಯಿಂದ ಹೊರಗಡೆ ಇದ್ದವ್ರಿಗೆ ಹೊಲದಲ್ಲಿ ಇದ್ದವ್ರಿಗೆ. ಸೊ ಮುಖ್ಯವಾಗಿ ನಾವೇನ್ ಹೇಳ್ತಿದೀವಿ ಅಂದ್ರೆ, ಯಾರು ಹೊಲದಲ್ಲಿರ್ತಾರೆ ಸ್ವಲ್ಪ ಮಳೆ ಮೋಡ ಅಥವಾ ಏನು ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ, ಲಕ್ಷಣಗಳು ಗೊತ್ತಾದ ತಕ್ಷಣ ಅವ್ರ ಹತ್ರ ಇದೇನಾನ ಮೊಬೈಲ್ ಇದ್ರೆ ಅದ್ರ ಬಗ್ಗೆ ವಿಚಾರಗಳು ನೋಡಬೇಕಾಗ್ತದೆ. SMS ಇದೆಯಾ ಅಥವಾ ಅವ್ರ ಹತ್ರ ನಿಮ್ಗೆ ಆಂಡ್ರಾಯ್ಡ್ ಒಂದು ಸಿಸ್ಟಮ್ ಇದ್ರೆ ಅದನ್ನು ಓಪನ್ ಮಾಡಿಕೊಂಡು ಸಿಡಿಲು ಬರುವ ಸಾಧ್ಯತೆ ಇದೆಯಾ ನಿಮ್ಮ ಏರಿಯಾದಲ್ಲಿ ಅಂತ ಗೊತ್ತಾಗ್ತದೆ. ಅಂತ ಬಂದ ತಕ್ಷಣನೇ ಅವ್ರು ಮಾಡಬೇಕಾಗಿರೋದು ಏನಂದ್ರೆ, ಎಲ್ಲಿ ಶೆಲ್ಟರ್ ಇರ್ತದೆ ಅಂದ್ರೆ ಮನೆ ಆಶ್ರಯ ತಾಣಗಳು ಅಲ್ಲಿ ಬೇಗನೆ ಹೋಗಿ ಅಲ್ಲಿ ಸೇರ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಯಾವುದೇ ಇದರಿಂದ ಮಳೆ ಶುರುವಾಯಿತು, ಸಿಡಿಲು ಹೊಡೆಯೋ ಸಾಧ್ಯತೆ ಇದೆ ಅಂದ ತಕ್ಷಣನೇ ಯಾರೂ ಸಹ ಮರಗಳ ಕೆಳಗೆ ಆಶ್ರಯ ಪಡಬಾರದು. ಬಹಳ ಮುಖ್ಯ ಇದು. ರೈತರು ಮಳೆ ಬಂದ ತಕ್ಷಣ ಸ್ವಲ್ಪ ಸಿಡಿಲು ಅವಿವು ಅಂದ ತಕ್ಷಣನೇ ಅಲ್ಲಿ ಮರಗಳಿದ್ರೆ ಮರಗಳ ಕೆಳಗೆ ಹೋಗಿ ನಿಂತ್ಕೊಂತಾರೆ ಮಳೆಯಿಂದ ತಪ್ಪಿಸ್ಕೊಳಕ್ಕೆ ಅವು ಬಹಳ ಡೇಂಜರಸ್. ಮೊದಲು ಸಿಡಿಲು ಹೊಡೆಯುವಂತದ್ದು ಎತ್ತರವಾದ ಪ್ರದೇಶಗಳಿಗೆ, ಮರಗಳು ಬಹಳ ಎತ್ತರವಾಗಿ ಇರ್ತವೆ, ಅಲ್ಲಿ ಹೊಡೆಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ನಾವು ಮುಖ್ಯವಾಗಿ ಹೇಳಬೇಕಾಗಿರೋದು ಮರದ ಕೆಳಗೆ ಮಾತ್ರ ಹೋಗಬಾರದು. ಅದೇ ರೀತಿ ಕೆಲವರು ಎಲೆಕ್ಟ್ರಿಕ್ ಪೋಲ್ ಇರ್ತದೆ, ಹೌದು, ಹೋಗಿ ನಿಂತ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ತಾರೆ, ಕರೆಂಟಿನ ಕಂಬ ಹತ್ರ ಹೋಗಬಾರದು. ಮತ್ತೆ ಕೆಲವರು ಪಂಪ್ ಸೆಟ್ಟು ಅಥವಾ ನೀರು ಬಾವಿ ಕೆರೆ ಇರ್ತದೆ ಅಲ್ಲಿರ್ತಾರೆ, ಆದಷ್ಟು ಅದರಿಂದ ದೂರ ಇರಬೇಕು. ಬಿಕಾಸ್ ಇವೆಲ್ಲನೂ ನಮ್ಗೆ ಈ ಪಾಸಿಟಿವ್ ಚಾರ್ಜಸ್ ಏನ್ ಡೆವಲಪ್ ಆಗ್ತವೆ ಈ ಬಾಡಿಗಳಿಂದ ಡೆವಲಪ್ ಆಗ್ತದೆ. ಸೊ ನೆಗೆಟಿವ್ ಚಾರ್ಜಸ್ ಮೇಲಿಂದ ಬಂದು ಸಿಡಿಲು ಹೊಡೆಯುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇಂಥವಾಗಕ್ಕೆ. ಸೊ ನಿಮ್ಗೆ ಏನು ಇಲ್ಲ, ಕೊನೆಗೆ ಯಾವ ಮರದ ಹತ್ರ ಹೋಗ್ಬೇಡಿ, ನಿಮ್ಗೆ ಏನು ಶೆಲ್ಟರ್ ಇಲ್ಲ ಅಂದ್ರೆ ನೀವು ಎಲ್ಲಿ ಬೇಡ ತಗ್ಗು ಪ್ರದೇಶಗಳಲ್ಲಿ ಕುತ್ಕೊಂಡ್ಬಿಡಿ. ಮೊದಲದಾಗಿ ನಿಂತ್ಕೊಂಡಿರಬಾರ್ದು, ಮಳೆ ಬರಬೇಕಾದ್ರೆ ಸಿಡಿಲು ಇರಬೇಕಾದ್ರೆ ಕುತ್ಕೊಳ್ಬೇಕು, ಕಿವಿ ಮತ್ತೆ ಕಣ್ಣುಗಳನ್ನ ಮುಚ್ಕೊಳ್ಬೇಕು. ಯಾಕಂದ್ರೆ ಶಬ್ದ ಜಾಸ್ತಿ ಇರ್ತದೆ, ಪ್ಲಸ್ ಆ ಬೆಳಕು ಇರ್ತದಲ್ಲ, ಬೆಳಕು ಬಹಳ ಜಾಸ್ತಿ ಇರ್ತದೆ, ದೃಷ್ಟಿಗೆ ಮತ್ತೆ ಕಿವಿಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಸೊ ಆದಷ್ಟು ಕುತ್ಕೊಂಡು ತಲೆ ಕೆಳಗೆ ನಿಮ್ಮ ಕಾಲು ಎರಡು ಕಾಲು ಕೆಳಗೆ ಹಿಂಗೆ ಬಗ್ಗಿಸ್ಕೊಂಡು ಕೂತ್ಬಿಟ್ರೆ ನಿಮ್ಗೆ ಅದರಿಂದ ಸ್ವಲ್ಪ ಸೆಕ್ಯೂರ್ ಆಗ್ತೀರಾ, ಸುರಕ್ಷಿತ ಆಗ್ತೀರಾ, ಇದು ಮುಖ್ಯ. ಆಮೇಲೆ ಕೆಲವರು ಮನೆ ಒಳಗೆ ಇರ್ತಾರೆ, ಮನೆಯ ಒಳಗಿದ್ದವ್ರಿಗೆ ಸಿಡಿಲು ಬಡಿಬಾರ್ದು ಅಂತ ಏನಲ್ಲ, ಆದ್ರೆ ಇವರು ಯಾವ ತರ ಇಟ್ಕೊಬೇಕು ಅಂದ್ರೆ ಸೇಫ್ಟಿಗೆ ಹೋಗಿ ಕೆಲವರೆಲ್ಲ ಕಿಟಕಿ ಹತ್ರ ನಿಂತ್ಕೊಂತಾರೆ, ಏ ಮಳೆ ಚೆನ್ನಾಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಇದು ಸಿಡಿಲು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ, ಲೈಟ್ನಿಂಗ್ ನಮ್ದೇನು ಮಿಂಚು ಎಲ್ಲಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ, ಅದು ಬಹಳ ಡೇಂಜರ್. ಆದಷ್ಟು ಮಳೆ ಶುರುವಾದ ತಕ್ಷಣ ಒಳಗು ಸಿಡಿಲು ಸ್ಟಾರ್ಟ್ ಆದ ತಕ್ಷಣ ಮನೆ ಒಳಗೆ ಹೋಗಿ ಬಾಗಿಲುಗಳು ಹಾಕ್ಬೇಕು, ಕಿಟಕಿಗಳ ಬಾಗಿಲುಗಳು ಮುಚ್ಚಬೇಕಾಗ್ತದೆ. ಅದಾದ ನಂತರ ನಮ್ದು ಎಲೆಕ್ಟ್ರಿಕಲ್ ಏನು ಇರ್ತದೆ, ಟಿವಿ ನೋಡ್ತಾ ಇರ್ತೀವಿ, ಅದನ್ನ ಮೊದಲು ಎಲೆಕ್ಟ್ರಿಕಲ್ ಪ್ಲಗ್ಗಿಕ್ಸ್ ಎಲ್ಲನೂ ಕಿತ್ಬಿಡ್ಬೇಕು, ನಾವು ತೆಗೆದುಬಿಡ್ಬೇಕು, ಡಿಸ್ಕನೆಕ್ಟ್ ಮಾಡಬೇಕಾಗ್ತದೆ. ಪ್ಲಸ್ ಕೆಲವು ಟೈಮಲ್ಲಿ ಕೆಲವು ಚಾನ್ಸಸ್ ನಿಮ್ಗೆ ಪೈಪ್ಗಳ ಮುಖಾಂತರ ಎಲೆಕ್ಟ್ರಿಸಿಟಿ ಹರಿಯೋ ಸಾಧ್ಯತೆ ಇರೋದ್ರಿಂದ ಶವರ್ ಬಾತ್ ಆಗಿರ್ಬೋದು, ಕೈ ತೊಳೆಯೋದಾಗಿರ್ಬೋದು, ಇವೆಲ್ಲನೂ ಮಾಡಬಾರ್ದು ಆ ಸಂದರ್ಭದಲ್ಲಿ ಮಾಡಬಾರ್ದು. ಮತ್ತೆ ನಮ್ಮ ಸುರಕ್ಷತೆ ಒಂದೇ ಮುಖ್ಯ ಅಲ್ಲ, ನಾವು ಪ್ರಾಣಿಗಳ ಸುರಕ್ಷತೆನೂ ಬಹಳ ಮುಖ್ಯ, ನಮ್ಮ ಜೊತೆಗೆ ಪ್ರಾಣಿಗಳ ಸುರಕ್ಷತೆನೂ ಬಹಳ ಮುಖ್ಯ. ಯಾಕಂದ್ರೆ ಪ್ರಾಣಿಗಳೇ ನಮ್ಮ ರೈತ ಬಾಂಧವರ ಸ್ನೇಹಿತರು. ಹಿಂಗಾಗಿ ಅವನ್ನು ನಾವು ಎಷ್ಟು ಸುರಕ್ಷತೆ ದೃಷ್ಟಿಯಿಂದ ಎಲ್ಲೆಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿದೀವಿ, ಆ ಪ್ರಾಣಿಗಳು ಸಹ ಯಾವ್ದನ ಶೆಲ್ಟರ್ಸ್ ಇದ್ರೆ, ಯಾವ್ದನ್ನ ಅದಕ್ಕೆ ಕೊಟ್ಟಿಗೆ ಅಂತ ಏನ್ ಕರಿತೀವಿ, ಅದ್ರೊಳಗೇನೆ ಮಳೆಗಾಲದಲ್ಲಿ ಕೊಟ್ಟಿಗೆಯಲ್ಲೇ ಕಟ್ಟುವ ಬಹಳ ಒಳ್ಳೇದು. ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಎಸ್ಪೆಷಲಿ ಫಾರೆಸ್ಟ್ ಅಥವಾ ಈ ಅರಣ್ಯ ಪ್ರದೇಶಗಳಲ್ಲಿ ಹೊಲದಗಳಲ್ಲಿ ಇದ್ರೆ ಆದಷ್ಟು ಹೊರಗಡೆ ಬಂದ್ಬಿಡ್ರಿ, ಒಟ್ಟು ಮರ ಗಿಡ ಆ ಕಡೆ ಎಲ್ಲ ಒಡೆಯೋದು. ಯಾರನ್ನ ನೋಡಿದಾಗ ಯಾರೇ ನೋಡಿ, ಇವಾಗ ಈ ಮಿಂಚಿಗೆ ತುತ್ತಾಗ ಸಿಡಿಲಿಗೆ ಸುತ್ತಾಗ್ತಿರ್ತಕ್ಕಂಥವ್ರು ಮರದ ಕೆಳಗಿದ್ದಂತಾರೆ ಸುತ್ತಾಗ್ತಿರೋದು, ಆ ಪ್ರಾಣಿಗಳು ಸತ್ಯನು ಅದೇ ತರ ಆಗ್ತಾ ಇದಾವೆ. ಸೊ ಅದರಿಂದ ನಾವು ಸತ್ಯನು ನೀವು ಆದಷ್ಟು ಮರ ಎಲೆಕ್ಟ್ರಿಕ್ ಪೋಲು ನೀರು ಇಂಥ ಕಡೆಯಿಂದ ಹೊರಗಡೆ ತಂದು ಫ್ರೀ ಗ್ರೌಂಡ್ ಅಲ್ಲಿ ನಿಂತ್ಕೊಂಡ್ಲಿ ತೋದ್ರೂ ಪರವಾಗಿಲ್ಲ, ಎಲ್ಲ ನೆಂದ್ರೂ ಪರವಾಗಿಲ್ಲ, ನೀವು ಫ್ರೀ ಗ್ರೌಂಡ್ ಅಲ್ಲಿ ಇರೋದು ಬಹಳ ಮುಖ್ಯ ಆಗ್ತದೆ. ಇದು ಒಂದು ಮುಖ್ಯ ಅಂಶ. ಇನ್ನು ಮುಖ್ಯವಾಗಿ ಈ ಸಿಡಿಲಿನ ಬಡತಕ್ಕೆ ತುತ್ತಾದಂಥವ್ರಿಗೆ ಸರ್ಕಾರದಿಂದ ಏನಾದರೂ ನೆರವು ದೊರೆತಾ ಇದೆಯೇ? ಇದು ಯಾವುದೇ ಒಂದು ವಿಕೋಪಗಳಿಂದ ಸತ್ರೆ ಅದಕ್ಕೆ ಸರ್ಕಾರದಿಂದ SDRF ಮತ್ತು NDRF ಅಂತ ಎರಡು ಫಂಡ್ಸ್ ಇರ್ತದೆ, ಆ ಫಂಡ್ಸ್ ಇಂದ ನಾವು ದುಡ್ಡು ಕೊಡಬಹುದು ಯಾವುದಕ್ಕೆ, ಆದ್ರೆ ಅದನ್ನ ನೋಟಿಫೈ ಮಾಡಬೇಕಾಗ್ತದೆ, ಅಧಿಸೂಚನೆ ಮಾಡಬೇಕಾಗ್ತದೆ. ಅದು ಮೊದಲು ನಾವು ಅಧಿಸೂಚನೆ ಮಾಡಿದ್ದಿಲ್ಲ, ಕೇವಲ ಕಳೆದ ಎರಡು ತಿಂಗಳ ಹಿಂದೆ ನಾವು ಡಿಸೆಂಬರ್ ಅಲ್ಲಿ ಇದೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ಡಿಸ್ಕಷನ್ ಆಗಿ ನಾವು ಇದನ್ನ ಮಾಡಲೇಬೇಕು ಅಂತ ಅಂದ್ರೆ ಅಧಿಸೂಚನೆ ಹೊರಡಿಸಿದರೆ ಈಗ ಅದರಂತೆ ನೋಡಿದಾಗ ನಿಮ್ಗೆ ಇದರಿಂದ ಸಿಡಿಲಿನಿಂದ ಸತ್ರೆ ಯಾವರೇ ಪ್ರಾಣಿ ಆದ್ರೆ ಅದಕ್ಕೆ ಕಂಪನ್ಸೇಷನ್ ಅಂತ ಕೊಡ್ತಾರೆ ಸರ್ಕಾರದಿಂದ. 400,000 ಅವರಿಗೆ ಒಂದು ಸಹಾಯಧನ ಬರ್ತದೆ, ಮೃತಪಟ್ಟ ವ್ಯಕ್ತಿಯ ವಾರಸದಾರರಿಗೆ ಬರ್ತದೆ. ಅದಕ್ಕೂ ಸರ್ಟಿಫಿಕೇಶನ್ಸ್, ಅದು ಒಂದು ಅಡ್ಮಿನಿಸ್ಟ್ರೇಟಿವ್ ಒಂದು ಇದಿರ್ತದೆ, ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಆಫೀಸರ್, ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು, ಪಿಡಿಒ ಅಂತ ಆಗಿರ್ಬೋದು, ಇವರು ಅದಕ್ಕೆ ಕನ್ಸರ್ನ್ಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಶನ್ ಕೊಟ್ಟರೆ ಇದು 400,000 ಅವರ ಅಕೌಂಟ್ಗೆ ಹೋಗ್ತದೆ. ಮತ್ತೆ ಪ್ರಾಣಿಗಳಿಗೂ ಏನಾದರೂ? ಹೌದು, ಪ್ರಾಣಿಗಳಿಗೂ ಎಸ್ಪೆಷಲಿ ನಮಗೆ ಸಿಡಿಲಿನಿಂದ ಸತ್ತ ಪ್ರಾಣಿಗಳಿಗೂ ಸಹ, ಅದರಲ್ಲಿ ಯಾವ್ಯಾವ ಪ್ರಾಣಿಗಳು ಅನ್ನೋದು ಬೇರೆ ಬೇರೆ ಎಸ್ ಡಿ ಆರ್ ಎಫ್ ರೂಲ್ಸೇ ಇದೆ, ನಾರ್ಮ್ಸ್ ಪ್ರಕಾರ ಏನೇನು ಎಲಿಜಿಬಿಲಿಟಿ ಇರ್ತದೆ ಆ ಥರ ಬರ್ತದೆ. ಸೊ ದನ ಕರುಗಳಿಗೆ ಆದರೆ ದೊಡ್ಡ ಪ್ರಾಣಿಗಳಾದರೆ ಸುಮಾರು 30,000 ಅವ್ರಿಗೆ ಬರ್ತದೆ. ಈ ಮೇಕೆ ಕುರಿ ಇವೆಲ್ಲ ಆದರೆ 5,000-8,000 ಅದಕ್ಕೆ ಅವಕಾಶ ಬರ್ತದೆ. ಈ ಒಂದು ಯಾವ್ದಾನ ಸ್ಟ್ರಕ್ಚರಲ್ ಡ್ಯಾಮೇಜಸ್ ಆದ್ರೂ ನಿಮಗೆ ಅದಕ್ಕೂ ಸಹ 1,50,000 ರೂಪಾಯಿವರೆಗೂ ಒಂದು ಮನೆ ಏನಾದರೂ ಆಗಿ ಏನಾದ್ರು ಆದರೆ ಅದಕ್ಕೂ ಕೊಡುವ ಕಾಂಪನ್ಸೇಷನ್ ಕೊಡುವ ಎಲ್ಲ ಸಾಧ್ಯತೆ ಕೂಡ ಇರ್ತದೆ. ಅಂದರೆ ಈಗ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ನಿಮ್ಮಲ್ಲಿ ಸಹಾಯವಾಣಿ ಅಂತ ಏನಾದರೂ ಮಾಡಿದರೆ? ಇದೆ, ನಾನು ಹೇಳಿದ್ನಲ್ಲ, ಈಗಾಗಲೇ ಸಹಾಯವಾಣಿ ಅಂತ ಮಾಡಿದ್ದೀವಿ. ಆ ಕಾಲ್ ನಂಬರ್ಸ್, ಅದರ ನಂಬರ್ ದಯವಿಟ್ಟು ಎಲ್ಲರೂ ಬರ್ಕೊಳ್ಬೇಕಾಗ್ತದೆ. ಸ್ಥಳೀಯರು ಅದರ ಸಂಖ್ಯೆ 9243-34-54-33 ಇದು ಸಹಾಯವಾಣಿ. ಸಹಾಯವಾಣಿ ಇದಕ್ಕೆ ಸಹಾಯವಾಣಿ 24 ಗಂಟೆ ಕಾಲ ಇದು ಕೆಲಸ ಮಾಡ್ತದೆ. ರಾತ್ರಿ ಹಗಲು ಅನ್ನೋದು ಏನು ಬೇಕಾಗಿಲ್ಲ. ನಿಮಗೆ ಸ್ವಲ್ಪ ಮಳೆಯ ಸೂಚನೆ ನಿಮಗೆ ಕಂಡ ತಕ್ಷಣ ನಿಮಗೆ ಮೊಬೈಲಲ್ಲಿ ಈಗಾಗಲೇ ಹೇಳಿದ್ದೀನಿ, ಸಿಡಿಲು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ದಯವಿಟ್ಟು ಭಾಳ ಇಂಪಾರ್ಟೆಂಟು. ಸಿಡಿಲು ಆ್ಯಪಲ್ಲಿ ನಿಮಗೆ ಭಾಳ ಸಿಸ್ಟಮೆಟಿಕ್ ಆಗಿ ಕೇವಲ ಬರೇ ಮಿಂಚಿನ ಬಗ್ಗೆ ಸಿಡಿಲು ಬಗ್ಗೆ ಒಂದೇ ಅಲ್ಲ, ಎಲ್ಲಿ ಮಳೆ ಬರ್ತದೆ ಅನ್ನೋ ಸತಿನೂ ನಿಮ್ಗೆ ಗೊತ್ತಾಗ್ತದೆ. ಪ್ಲಸ್ ಟಂಡರ್ ಸ್ಟಾರ್ಮ್ಸ್ ಅಂತ ಏನು ನಾವು ಕರಿತೀವಿ, ಗುಡುಗು ಸಹಿತ ಮಳೆ ಅಂತ ಕರಿತೀವಿ, ಆ ಸಿಸ್ಟಮ್ಸ್ ಎಲ್ಲೇ ಡೆವಲಪ್ ಆದ್ರೂ ಅರ್ಧ ಗಂಟೆ ಮೊದಲೇ ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಮ ಕೈಯಲ್ಲಿ ಇರ್ತದೆ. ಅಂದ್ರೆ ಈ ಸಹಾಯವಾಣಿಯಿಂದ ಕೂಡ? ಹೌದು, ಸಹಾಯ ಸಿಡಿಲು ಗುಡುಗು ಅಲ್ಲದೆ ಮಳೆ ಬಗ್ಗೆ ಮಾಹಿತಿ. ಮಳೆ ಬಗ್ಗೆ ಅಂತೂ ನಮ್ಗೆ ಫಾರ್ಮರ್ಸ್ ನಮ್ಗೆ ಎಸ್ಪೆಷಲಿ ಮಳೆಗಾಲದಲ್ಲಿ ಸುಮಾರು 10,000 ಫೋನ್ ಕಾಲ್ಸ್ ಅಟೆಂಡ್ ಮಾಡ್ತೀವಿ ಪರ್ ಡೇಗೆ. ಪ್ರತಿದಿನ 10,000 ಕಾಲ್ಸ್ ವರ್ಗು ನಮ್ಗೆ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಮ್ಗೆ 95% ಕಾಲ್ಸ್ ರೈತರಿಂದಾನೇ ಬರೋದು. ಇದು ನಾನು ಸರಿ ಸಹಾಯವಾಣಿ ಸಂಖ್ಯೆಯನ್ನ ಹೇಳ್ತೀನಿ, 9243-34-54-33. ಈ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9243-34-54-33. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಿಡಿಲು, ಮಿಂಚು ಮತ್ತು ಗುಡುಗು ಇವುಗಳೆಲ್ಲ ಹೇಗೆ ಉತ್ಪತ್ತಿ ಆಗ್ತವೆ, ಇದರಿಂದ ಆಗುವಂಥ ಅನಾಹುತಗಳು, ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ಗ್ರಾಮೀಣ ಜನರು, ರೈತ ಬಾಂಧವರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿಡಿಲು, ಗುಡುಗು, ಮಿಂಚು ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕುರಿತು ಕರ್ನಾಟಕ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಾಧಿಕಾರದ ಸಲಹೆಗಾರರಾದ ಡಾಕ್ಟರ್ ಜಿಎಸ್ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈಗ ಕೇಳಿ ಟೊಮ್ಯಾಟೋ ಕೀಟ ನಿಯಂತ್ರಣ ಕುರಿತು ಡಾಕ್ಟರ್ ವಿ ಶ್ರೀಧರ್ ಅವರಿಂದ ಮಾಹಿತಿಯನ್ನು. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ವಿ ಶ್ರೀಧರ್ ಅವರಿದ್ದಾರೆ. ಅವರು ಈ ಟೊಮ್ಯಾಟೋದಲ್ಲಿ ಹೊಸದಾಗಿ ಕಾಣಿಸ್ಕೊಂಡಿರುವಂಥ ಕ್ಯೂಟಾ ಎನ್ನುವಂಥ ಒಂದು ಕೀಟದ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ. ನಮಸ್ಕಾರ. ನಾವು ಇವಾಗ ಹೊಸದಾಗಿ ಟೊಮ್ಯಾಟೋ ಬೆಲೆಗೆ ಬಂದಿರುವ ದಕ್ಷಿಣ ಅಮೆರಿಕಾ ಮೂಲದ ಟೂಟಾ ಪತಂಗ, ಇದು ಈ ಹುಲದ ಹೆಸರು. ಇತ್ತೀಚಿನ ದಿನಗಳಲ್ಲಿ ದೇಶದಾದ್ಯಂತ ಇತರ ಹಾವಳಿ ಹೆಚ್ಚಾಗಿದೆ. ಸರಿಯಾದ ಸಮಯದಲ್ಲಿ ಸೂಕ್ತ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸದಿದ್ದರೆ 100% ಬೆಲೆ ಹಾನಿ ಖಚಿತ. ಇದು ಎಲೆ, ಕಾಂಡ ಮತ್ತು ಹಣ್ಣುಗಳಿಗೆ ಹಾನು ಮಾಡುತ್ತದೆ. ಇದು ಹಣ್ಣಿನ ಮೇಲೆ ಚಿಕ್ಕ ರಂಧ್ರ ಮಾಡಿ ಒಳಭಾಗವನ್ನು ತಿಂದು ಹೆಕ್ಕೆಯನ್ನು ಹಾರಹೋಕುತ್ತದೆ. ಈ ತರ ಹಾನಿಯಾದ ಹಣ್ಣುಗಳಿಗೆ ಮಾರುಕಟ್ಟೆ ಮೌಲ್ಯ ಇರುವುದಿಲ್ಲ. ಇದರ ಸಮಗ್ರ ನಿರ್ವಹಣೆಗಾಗಿ IHR ನಿಂದ ಕೆಲವೊಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಪಡಿಸಿದ್ದೇವೆ. ಏನಂದ್ರೆ ಬೆಲೆ ನಾಟಿ ಮಾಡುವಕ್ಕೂ ಮುಂಚೆ ವಿದ್ಯುತ್ ಬೆಲಕಿನ ಬೆಲೆ ಅಳವಡಿಸುವುದು. ಪಾಲಿಹೌಸ್ಗಳಲ್ಲಿ ಈ ಪತಂಗದ ಹಾವಳಿ ಹೆಚ್ಚು. ಪಾಲಿಹೌಸ್ಗಳಲ್ಲಿ ಪ್ರತಿ 150 ಚದರ ಮೀಟರ್ಗೆ ಒಂದರಂತೆ 60 ವಾಟ್ ಬಲ್ಬ್ಗಳನ್ನು ಹಾಕುವುದರಿಂದ ರಾತ್ರಿ ವೇಳೆ ಟೂಟಾ ಪತಂಗವು ಇತರ ಬೆಳಕಿಗೆ ಆಕರ್ಷಿಸಿ ಬಲ್ಬಿನ ಕೆಳಗೆ ಇಟ್ಟಿರುವ ಸೋಪು ಅಥವಾ ಕೀಟನಾಶಕ ಮಿಶ್ರಿತ ನೀರಿಗೆ ಬಿದ್ದು ಸಾಯುತ್ತವೆ. ಗಂಡು ಮೋಹಕ ಬಲ್ಬ್ಗಳನ್ನು ಪ್ರತಿ 300 ಚದರ ಮೀಟರ್ಗೆ ಅಳವಡಿಸುವುದರಿಂದ ಗಂಡು ಪತಂಗಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ಕೀಟಬಾಧೆ ಹೆಚ್ಚಾದಲ್ಲೇ ಅವಶ್ಯಕತೆ ಅನುಗುಣವಾಗಿ ಸ್ಪೈನೋಸಾಡ್ ಕೀಟನಾಶಕವನ್ನು 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಪತಂಗಗಳ ನಾಶಪಡಿಸಲು ಪಾಲಿಹೌಸ್ನ ಮೂಲೆ ಮತ್ತು ಇತರ ಭಾಗಗಳಿಗೆ ಡೆಕಾಮೆಥ್ರಿನ್ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ತೆರೆದ ಹೊಲಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಟೂಟಾ ಇರುವ ಬೆಲೆ ತೆರಗು ಮತ್ತು ತ್ಯಾಜ್ಯಗಳನ್ನು ಭೂಮಿಯಲ್ಲಿ ಆಳದಲ್ಲಿ ಹಾಕಿ ನಾಶಪಡಿಸಬೇಕು. ಪಾಲಿಹೌಸ್ಗಳಲ್ಲಿ ಹೇಳಿದಂತೆಗೆ ವಿದ್ಯುತ್ ಬೆಳಕಿನ ಬೆಲೆ ಪ್ರತಿ ಏಕರಕ್ಕೆ 4 ರಂತೆ ಮತ್ತು ಗಂಡು ಪತಂಗ ಮೋಹಕ ಬೆಲೆಗಳನ್ನು ಪ್ರತಿ ಏಕರಕ್ಕೆ 10 ರಂತೆ ಅಳವಡಿಸುವುದು. ಇನ್ನೊಂದು ಟ್ರೈಕೋಗ್ರಾಮ ಪ್ರಿಟಿಯೋಸಮ್ ಕಾರ್ಡ್ಗಳನ್ನು 50,000 ಪ್ರತಿ ಹೆಕ್ಟೇರ್ಗೆ ಪ್ರತಿ ವಾರಕ್ಕೆ ಒಮ್ಮೆ 5 ವಾರ ಕಟ್ಟಬೇಕು. ಕೀಟಬಾಧೆ ಹೆಚ್ಚಾದಲ್ಲಿ ಜೈವಿಕ ಕೀಟನಾಶಕಗಳಾದ BT ಬ್ಯಾಸಿಲಸ್ ಥುರಿಂಜೆನ್ಸಿಸ್ 1 g ಪ್ರತಿ ಲೀಟರು ಅಥವಾ ಬೇವಿನ ಎಣ್ಣೆ 10 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು. ರಸಾಯನ ಕೀಟನಾಶಕಗಳಾದ ಸ್ಪೈನೋಸಾಡ್ 0.5 ml ಅಥವಾ ಇಂಡಾಕ್ಸಾಕಾರ್ಬ್ 0.5 ml ಅಥವಾ ಫ್ಲೂಬೆಂಡಿಯಾಮೈಡ್ 0.5 ml ಪ್ರತಿ ಲೀಟರ್ ನೀಟಿಕೆ ಇಲ್ಲಿ ಯಾವುದು ಹೇಳಿದೋ ಆ ಕೆಮಿಕಲ್ ಅಲ್ಲಿ ಯಾವುದಾದ್ರೂ ಒಂದನ್ನು ಸ್ಪ್ರೇ ಮಾಡಿಸಬೇಕಿದ್ರೆ ಈ ಹುಳ ಕಡಿಮೆ ಆಗುತ್ತದೆ. ರೈತ ಬಾಂಧವರೇ, ತಮಗೆ ಟೂಟಾ ಕೀಟದ ಹಾವಳಿ ವಿಶೇಷವಾಗಿ ಟೊಮೆಟೊ ಬೆಳೆನಲ್ಲಿ ಏನಾದರೂ ಕಂಡುಬಂದು ತೊಂದರೆ ಆಗಿದ್ರೆ ತಾವು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ವಿ ಶ್ರೀಧರ್ ಅವರನ್ನ ಸಂಪರ್ಕಿಸಬಹುದು. ಅವರ ಒಂದು ದೂರವಾಣಿ ಸಂಖ್ಯೆ 9449961715. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9449961715. ತುಂಬ ಸಂತೋಷ ಡಾಕ್ಟರ್ ಶ್ರೀಧರ್ ಅವರೇ. ತಾವಿದುವರೆಗೂ ಈ ಟೊಮೆಟೊ ಬೆಳೆಯಲ್ಲಿ ಕಂಡುಬಂದಿರುವಂಥ ಟ್ಯೂಟಾ ಆಬ್ಸುಲ್ಯೂಟಾ ಎನ್ನುವಂಥ ಒಂದು ಹೊಸ ಕೀಟದ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಟೊಮ್ಯಾಟೊ ಕೀಟ ನಿಯಂತ್ರಣ ಕುರಿತು ಡಾಕ್ಟರ್ ವಿ ಶ್ರೀಧರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ